ಮೊದ್ಲು ನಮ್ಮ ಬಾವನ ಸಪೋರ್ಟ್ ಇಂದ ಪಕ್ಕದ ಬೋರಿಂದ ನೀರು ಮೇಂಟೈನ್ ಮಾಡ್ಕೊಂಡು ಸ್ವಲ್ಪ ಗಿನಿಸು ಅದು ಇದು ಮಾಡ್ತಾ ಇದ್ದೆ ತರಕಾರಿ. ಆಮೇಲೆ ಹೊಗೆ ಸೊಪ್ಪಿಗೆ ಬಂದವ್ ಒಂದ್ 7-8 ವರ್ಷ ಹೊಗೆ ಸೊಪ್ಪು ಮಾಡಿ ಇವಾಗ ಹೊಗೆ ಸೊಪ್ಪು ಬೇಡ ಅಂತ ಬೇರೆ ಬೆಳೆ ಬೆಳೆಯಬೇಕಂತ. ಈಗ ಎಲ್ಲ ಈ ಪ್ರದೇಶಗಳಲ್ಲಿ ಸಾಮಾನ್ಯವಾಗಿ ಹೊಗೆ ಸೊಪ್ಪನ್ನ ಒಂದು ಲಾಭದಾಯಕವಾದ ಆರ್ಥಿಕ ಬೆಳೆ ಅಂತ ಬೆಳೀತಿದ್ರು, ನೀವು ಅದನ್ನ ಬಿಟ್ಟಿದ್ದೀರಿ, ಏನ್ ಕಾರಣ? ಕಾರಣ ಏನಿಲ್ಲ, ಇವಾಗ ಗೊಬ್ಬರದ್ದು ರೇಟ್ ಆಗ್ಲಿ ಸೌದೆ ರೇಟ್ ಆಗ್ಲಿ ಇನ್ ಲೇಬರ್ ಕಾಸ್ಟ್ ಜಾಸ್ತಿ, ಅದ್ರ ಜೊತೆಲಿ ನಮ್ದು ಸ್ವಂತ ಲೈಸೆನ್ಸ್ ಬ್ಯಾರನಿಲ್ಲ, ವರ್ಷಕ್ಕೆ ಮಿನಿಮಮ್ 30-40 ಸಾವಿರ ರೂಪಾಯಿ ಅವ್ರಿಗೆ ಕೊಡ್ಬೇಕು ಬ್ಯಾರನ್ ಲೈಸೆನ್ಸ್ಗೆ, ಅದರಿಂದ ಬೇಡ ಅಂತ. ಈಗ ಒಟ್ಟಿನಲ್ಲಿ ಭೂಮಿಯನ್ನ ಸ್ವಂತ ಮಾಡ್ಕೊಂಡು ಖುಷಿ ನಿಮ್ಗಿದೆ, ಈಗ ನಾವು ನಿಮ್ ಭೂಮಿಯಲ್ಲಿ ಏನೆಲ್ಲ ನೋಡ್ಬೋದು ಬಂದ್ರೆ? ಇವಾಗ ಶುಂಠಿ ಇದೆ, ರಾಗಿ ಕುಯಿಸಿದೀನಿ, ಇನ್ನು ಹಲಸಂಡೆ ಎಲ್ಲ ಕೂಳೆ ಆಗ್ಬಿಟ್ಟಿದೆ. ಒಂದ್ ಇಳುವರಿ ತಗೊಂಡಿದ್ದೀರ ನೀವು? ಎಷ್ಟು ಬಂತು ಹಲಸಂದೆ ಎಲ್ಲ? ಹಲಸಂದೆ ಎಲ್ಲ ಒಂದು 3-3.5 ಕ್ವಿಂಟಲ್ ಬಂತು, ಇನ್ನು ಜೋಳ ಒಂದು 50 ಕ್ವಿಂಟಲ್ ಆಗಿತ್ತು, ಭತ್ತ ಒಂದು 40-45 ಕ್ವಿಂಟಲ್ ಆಗಿತ್ತು. ನಿಮಗೆ ತುಂಬಾ ಹಣ ಸಿಗುವಂತ ಬೆಳೆ ಯಾವ್ದು? ಹಣ ಅಂದ್ರೆ ಮಾರ್ಕೆಟ್ ಚೆನ್ನಾಗಿದ್ರೆ ಒಂದ್ ಟೈಮಲ್ಲಿ ರೇಟ್ ಸಿಗುತ್ತೆ, ಒಂದ್ ಟೈಮಲ್ಲಿ ರೇಟ್ ಸಿಗಲ್ಲ. ಅದರಿಂದ ಇವಾಗ ಜೋಳ ಎಲ್ಲ 1,000 ಮೇಲೆ ರೇಟ್ ಇದ್ದಾಗ ಪರವಾಗಿಲ್ಲ, 1,000 ಒಳಗಡೆ ಬಂದಾಗ, ಈ ವರ್ಷ ಎಲ್ಲ ಕರೋನಾ ಎಫೆಕ್ಟ್ ಇಂದ 800-900 ಆ ಸ್ಟೇಜ್ ಅಲ್ಲಿ ಇತ್ತು, ಅಂತ ಬೆಲೆ ಸಿಕ್ಕಿಲ್ಲ. ಶುಂಠಿ ಬೆಳೆಯನ್ನ ಒಳ್ಳೆಯ ರೀತಿಯಲ್ಲಿ ನೀವು ಬೆಳೆದಿದ್ದೀರಿ ಅಂತ ಗೊತ್ತಾಯ್ತು. ಹೇಳಿ ಅದರ ಅನುಭವ. ಶುಂಠಿ ಬೆಳಿಬೇಕು ಅಂತ ನೀವು ಪ್ರಯತ್ನ ಪಟ್ಟಿದ್ದು ಯಾವಾಗ, ಎಷ್ಟು ಬೆಳೆಗಳನ್ನ ಈಗಾಗಲೇ ಬೆಳೆದಿದ್ರಿ? ನಾಗರಾಜನ್ ಬುಡ್ ಸಾಲಿಗ್ರಮ್ದು ಅವ್ರು ಪರಿಚಯ ಮಾಡಿಕೊಂಡು ಅವರು ಆರ್ಗ್ಯಾನಿಕ್ ಯೂಸ್ ಮಾಡಿ ಅಂತ ಸಲಹೆ ಕೊಟ್ಟಮೇಲೆ ಆರ್ಗ್ಯಾನಿಕ್ ಯೂಸ್ ಮಾಡಿ ಈ ವರ್ಷ ಶುಂಠಿ ಬೆಳೆದಿದ್ದು. ಆರ್ಗ್ಯಾನಿಕ್ ಯೂಸ್ ಮಾಡೋದಂದ್ರೆ ಏನು? ಸಾವಯವ ಔಷಧಿ, ಸಾವಯವ ಗೊಬ್ಬರಗಳು. ಸಾವಯವ ಗೊಬ್ಬರ ಅಂದ್ರೆ ನಾವೇ ಸ್ವಂತ ದನ ಸಾಕಿರೋದ್ರಿಂದ ಸಾವಯವ ಗೊಬ್ಬರ ಮಾಮೂಲಿ ಜಮೀನ್ ಹಾಕಿ ಹಾಕ್ತೀವಿ. ಇವಾಗ ಔಷಧಿನೂ ಸಾವಯವ ಯೂಸ್ ಮಾಡಬೇಕು ಅನ್ಬಿಟ್ಟು ಆರ್ಗ್ಯಾನಿಕ್ ಯೂಸ್ ಮಾಡ್ತಾರೆ. ಎಲ್ಲಿ ಸಿಕ್ತು ಔಷಧಿ? ಇಲ್ಲಿ ಹುಣಸೂರು ಅವರು ಸಪ್ಲೈ ಮಾಡ್ತಾರೆ. ಈಗ ಬಿತ್ತನೆ ಎಲ್ಲ ಎಲ್ಲಿಂದ ತಂದ್ರಿ? ಬಿತ್ತನೆ ನಮ್ಮ ಊರವ್ರೆ ಮಾರ್ಗನಹಳ್ಳಿ ಗ್ರಾಮದಲ್ಲಿ ಬೆಳೆದಿದ್ದು, ಅವರು ಒಳ್ಳೆ ಚೆನ್ನಾಗಿ ಬಂದಿತ್ತು, ಇನ್ನು ಪಕ್ಕದಲ್ಲೇ ಇರೋದ್ರಿಂದ ಅಲ್ಲೇ ತಗೊಂಡ್ವಿ ಬಿತ್ತನೆ. ಒಂದ್ 10 ಚೀಲ ತಗೊಂಡು ಹೋದ ವರ್ಷ ಒಂದು 100-150 ಚೀಲ ಬಂದಿ ಶುಂಠಿ. ಹೋದ ವರ್ಷ 300-600 ಆ ದರ ಕೊಟ್ಟಿದೆ. ಸ್ಟಾರ್ಟಿಂಗ್ ಎಲ್ಲ 300-600 ಅಲ್ಲಿ ಕೊಟ್ಟೆ, ಸ್ವಲ್ಪ ಕರೋನಾ ಎಫೆಕ್ಟ್ ಫೆಬ್ರವರಿಯಿಂದಾನೇ ಸ್ಟಾರ್ಟ್ ಆಯ್ತಲ್ಲ, ಅವಾಗ 3,300 ಅಲ್ಲಿ ಕೊಟ್ಟಿದೆ. ಸ್ವಲ್ಪ ಲಾಭ ಬಂತು? ಹಾ, ಲಾಭ ಬಂತು ಅಂದ್ರೆ ನಾನು ಬಿತ್ತನೆ ತಗೊಂಡಾಗ 4,600-4,500 ಆಯ್ತು, ಅದರಿಂದ ಅಂತ ಏನ್ ಲಾಭ ಬಂದಿಲ್ಲ. ಇನ್ನು ನಾನು 100,10,000 ಏನೋ ಖರ್ಚು ಮಾಡಿದೆ ಅಂದ್ರೆ ನನ್ನ ಖರ್ಚಿನ ಮೇಲೆ ಸ್ವಲ್ಪ ಆದಾಯ ಬಂತು, ಆದ್ರೆ ಬಿತ್ತನೆ ಫ್ರೀಯಾಗಿ ಉಳ್ಕೊತು ನನಗೆ. ಒಂದು 40 ಚೀಲ ಬಿತ್ತನೆ ನಾನು ಸ್ವಂತ ಮಾಡಿಕೊಂಡೆ. ಇನ್ ಬೇರೆ ಬಿತ್ತನೆಗೆ ಮಡಿಕೊಂಡು ಮಾರಿ ಅದು ಇದು ಬಂದಿತ್ತು. 40 ಚೀಲ ಚೆನ್ನಾಗಿ ಬಂದಿತ್ತು ಅಂತ ನೀವೇ ಬಿತ್ತನೆ ಇಟ್ಕೊಂಡ್ರಿ, ಈಗ ಅದನ್ನ ಬಳಕೆ ಮಾಡಿದ್ರಿ? ಈಗ ಬಳಕೆ ಮಾಡಿ ಬಂದಿದೆ. ಇವಾಗ 150 ಚೀಲ ಮಾರ್ಕೆಟ್ ಇಲ್ವಲ್ಲ ಶುಂಠಿ, 1,200-1,250 ಕೊಡ್ತಾ ಇದೆ. ರೆಡಿ ಇದೆ? ರೆಡಿ ಇದೆ. ಎಷ್ಟು ಇಳುವರಿ ಸಿಗ್ಬೋದು ಈ ಸಲ? ಈ ಸಲ ಒಂದ್ 500 ಚೀಲದ ಮೇಲೆ ಬರ್ಬೋದು ಅನ್ಕೊಂಡಿದ್ದೀನಿ. 40 ಚೀಲ ಬಿತ್ತನೆಗೆ 500 ಚೀಲ ನಿಮ್ಗೆ ಸಿಗ್ತಾ ಇದೆ. ಬಿತ್ತನೆಗೆ ಹೋದ ವರ್ಷ 40 ಚೀಲ ಹಾಕಿರೋದು, ಈ ವರ್ಷ ನಾನು ಹಾಕಿದ್ರೆ ಈ ಪಕ್ಕದ ಜಮೀನಲ್ಲಿ 2.5 ಎಕರೆ 7 ಗುಂಟೆ ಇದೆ, ಒಂದ್ 50 ಚೀಲ ಮಡಿಕೋಬೇಕು, ನೋಡೋಣ. ಈಗ ಈ ತರ ಬಿತ್ತನೆಗೆ ನಿಮ್ಮದೇ ಒಂದು ಬಿತ್ತನೆ ಇಟ್ಕೊಂಡಾಗ ಮತ್ತೆ ಅದನ್ನ ಬಳಕೆ ಮಾಡುವಾಗ ಅದಕ್ಕೆ ಬೀಜೋಪಚಾರ ಏನಾದ್ರು ಮಾಡ್ಬೇಕಾ? ಬೀಜೋಪಚಾರ ಹೇಗ್ ಮಾಡ್ತೀರಿ? ಶುಂಠಿ ಕೃಷಿಯಲ್ಲಿ ಬೆಳೆ ಚೆನ್ನಾಗಿ ಬರ್ಬೇಕಾದ್ರೆ ಯಾವ್ಯಾವ ಅಂಶಗಳನ್ನ ಗಮನಿಸ್ತೀನಿ? ನಾನು ಶುಂಠಿ ಕಿತ್ತಿ ಒಂದು 8-10 ದಿನ ನೆರಳಲ್ಲೇ ಡ್ರೈ ಆಗಕ್ಕೆ ಮಡ್ತೀನಿ. ಆಮೇಲೆ ಅದೆಲ್ಲ ಕ್ಲೀನ್ ಆಗಿ ಎಷ್ಟು ಬೇಕಷ್ಟು ಮುರ್ಕೊಂಡು ಆಮೇಲೆ ಔಷಧಿ ಹಚ್ಚಿ 15-20 ದಿನ ಮಡ್ಗಿ ಆಮೇಲೆ ನೆಲಕ್ಕೆ ನಾಟಿ ಮಾಡೋದು. ಔಷಧಿ ಯಾವ್ದು? ಔಷಧಿ ಏನ್ ಮಾಡ್ತೀನಿ ಅಂದ್ರೆ ಆರ್ಗ್ಯಾನಿಕ್ ಅಲ್ಲಿ ಪಾಯ್ಸನ್ ಸಿಗೋದಿಲ್ಲ, ಅದರಿಂದ ಪಾಯ್ಸನ್ ಒಂದು ಮಾಮೂಲಿ ಅಂಗಡಿಲಿ ತಗೊಂಡು ಇನ್ನು ಆರ್ಗ್ಯಾನಿಕ್ ಔಷಧಿ ಬರುತ್ತೆ, ಅದೇ ಡ್ರಮ್ಗಳು ಕಲ್ಸ್ಕೊಂಡು ಶುಂಠಿ ಹಚ್ಚಿ ನೆರಳಲ್ಲಿ ಮಡ್ಬೋದು. ಹಂಗೆ ಅದನ್ನ ಚೀಲದಲ್ಲಿ ಇಟ್ಬಿಡದ? ಇಲ್ಲ, ಚೀಲದಲ್ಲಿ ಮಡಗಬಾರ್ದು. ಚೀಲದಲ್ಲಿ ಮಡಗಿದ್ರೆ ಏನಾಗುತ್ತೆ ಅಂದ್ರೆ ಮೊಳಕೆ ಎಲ್ಲ ತೆಗಿಯುವಾಗ ಮುರಿದೋಗ್ಬಿಡ್ತದೆ. ಅದರಿಂದ 3 ಅಡಿ ಆಗ್ಲ 3 ಅಡಿ ಹೈಟ್ ಅಲ್ಲಿ ಲಾಟ್ ಸಿಸ್ಟಮ್ ಅಲ್ಲಿ ಮಾಡ್ಕೊಂಡ್ರೆ ನಾವು ಕ್ಲೀನ್ ಆಗಿ ಮೆಲ್ಲಕ್ಕೆ ತಗೊಂಡು ಹಾಕೋಬಹುದು. ನಾವೇನಾದ್ರೂ ಇವಾಗ ಜಾಲಿ ಚೀಲದಲ್ಲಿ ಹಾಕ್ತಿವಲ್ಲ, ಮೊಳಕೆ ಎಲ್ಲ ಸಂದಿಲು ಹೋಗ್ಬಿಟ್ಟಿರ್ತದೆ, ಸುರಿವಾಗಿ ಎಲ್ಲ ಮೊಳಕೆ ಮುರಿದೋಗ್ಬಿಡ್ತದೆ. ಆಮೇಲೆ ಹುಷಾರಾಗಿ ಇಟ್ಕೋಬೇಕು. ಎಷ್ಟು ತಿಂಗಳಂಗೆ ಇಟ್ಕೋಬೇಕು? 15-20 ದಿನ ಅಷ್ಟೇ. 15-20 ದಿನ ಬೇಕಂದ್ರೂ ಮಡಗ್ಬೋದು. ಮೊಳಕೆ ಜಾಸ್ತಿ ಉದ್ದ ಬಂದಾಗ ಮುರಿದೋಗೋದು ಅದು ಆಗುತ್ತೆ. ಅದು ಇಟ್ಕೊಂಡು ಈ ಕಡೆ ಮಣ್ಣು ಸಿದ್ಧತೆ ಮಾಡ್ಕೋಬೇಕು. ಇಲ್ಲಿ ಮಣ್ಣು ಸಿದ್ಧತೆ ಮಾಡ್ಕೊಂಡು ಪಟ ಮಾಡ್ಕೊಂಡು ನಾಟಿ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಹೇಳಿ ಅದನ್ನ ಹೆಂಗ್ ಮಾಡ್ಕೋತೀರಿ? ಪಟ ಮಾಡುವಾಗ ಮಾಮೂಲಿ ಉಳ್ಮೆ ಮಾಡಿ 3-3 ಕಾಲು ಅಡಿ ಸಾಲ್ ಮಾಡ್ಕೋತೀವಿ. 20 ಅಡಿ ಪಟ ಮಾಡ್ಕೋತೀವಿ. 20 ಅಡಿ ಪಟದಲ್ಲಿ 2 ಗುಣಿ ಹಿಂಗೆ 1-1 ಕಾಲು ಅಡಿ ಡಿಫ್ರೆನ್ಸ್ ಅಲ್ಲಿ ನಾಟಿ ಮಾಡಿಸ್ತೀವಿ. ನಾಟಿ ಮಾಡಿಸಿ 15 ದಿನದ ಗಂಟ ನೀರು ಹೊಡಿತಾ ಇರ್ತೀವಲ್ಲ, ಕಳೆ ಬಂದ್ಮೇಲೆ ಕಳೆ ನಾಶಕ ಯೂಸ್ ಮಾಡ್ತೀವಿ. ಆಮೇಲೆ ಮೊಳಕೆ ಬಂದ್ಮೇಲೆ ಮಾಮೂಲಿ ಕಳೆ ಕೀಳಿಸ್ಕೋತೀವಿ. ಆಮೇಲೆ ಕಳೆ ನೀವೇ ಕೈ ಕೀಳಿಸೋದು? ಕಳೆ ಬರುತ್ತ ತುಂಬಾ? ತುಂಬಾ ಅಂದ್ರೆ ನಾವು ಸಾವಯವ ಗೊಬ್ಬರ ಯೂಸ್ ಮಾಡ್ತೀವಲ್ಲ ದನಗಳದು, ಅದರಿಂದ ಮಾಮೂಲಿ ಕಳೆ ಇದೆ. ಹೇಳುದು ಸೀಮೆ ಗೊಬ್ಬರ ಏನು ಹಾಕಲ್ವಾ? ಸೀಮೆ ಗೊಬ್ಬರ ಹಾಕ್ತೀವಿ ಕಮ್ಮಿ, ನಾವು ಕಾಂಪೋಸ್ಟ್ ಗೊಬ್ಬರನೇ ಜಾಸ್ತಿ ಹಾಕೋದು. ಯಾವ್ಯಾವ ಹಂತದಲ್ಲಿ ಗೊಬ್ಬರ ಕಡ್ಡಾಯವಾಗಿ ಕೊಡ್ಬೇಕು ಚೆನ್ನಾಗಿ ಬೆಳೆ ಬರ್ಬೇಕಂದ್ರೆ? ಶುಂಠಿ ಬೆಳೆಗೆ 45-50 ದಿನಕ್ಕೆ ಒಂದು ಟ್ರಿಪ್ಪು, 90 ದಿನಕ್ಕೆ ಒಂದು ಟ್ರಿಪ್ಪು, ಇನ್ನು 150-155 ದಿನಕ್ಕೆ 3ನೇ ಟ್ರಿಪ್ಪು. ಫೈನಲ್ 3 ಟ್ರಿಪ್ ಕೊಡು. ನೀರಿನ ವ್ಯವಸ್ಥೆ ಹೇಗೆ ಮಾಡ್ಕೊಂಡಿದ್ದೀರಿ? ಮೈಕ್ರೋಜೆಟ್ಟು. ಸರಿ, ಮೈಕ್ರೋಜೆಟ್ ವ್ಯವಸ್ಥೆಯಲ್ಲಿ ಎಷ್ಟು ಜೆಟ್ ಹೊಡಿಯುತ್ತೆ ಬೋರೋ ಆ ಲೆಕ್ಕದಲ್ಲಿ ವಾಲ್ ಸಿಸ್ಟಮ್ ಮಾಡ್ಕೊಂಡು ಆ ಲೆಕ್ಕದಲ್ಲಿ ನೀರು ಕೊಡ್ತೀವಿ. ಅದು ನಿರಂತರವಾಗಿ ನೀರಿನ ಪೂರೈಕೆ ಆಗಬೇಕು. ನಿರಂತರ ಏನಿಲ್ಲ, ಒಂದು ಶಿಫ್ಟ್ಗೆ 20 ನಿಮಿಷ ತಪ್ಪಿದ್ರೆ 1/2 ಗಂಟೆ ಸಾಕು. ವಾತಾವರಣದ ಮೇಲೆ ಡಿಪೆಂಡು, ಹೆವಿ ಬಿಸಿಲಿದ್ರೆ 1/2 ಗಂಟೆ, ಕೂಲ್ ಆಗಿದ್ರೆ 1-20 ನಿಮಿಷ. ದಿನ ಬೇಕು? ದಿನ ಬೇಕು. ಈಗ ಬಿತ್ತನೆ ತುಂಡುಗಳು ಎಲ್ಲ 2 ಇಂಚು ತುಂಡುಗಳ 35-45 ಗ್ರಾಮ್, 35-40 ಓಕೆ. ಇವಾಗ 2 ಮಾಡಿದ್ರೆ ಕಮ್ಮಿ ಆಗುತ್ತೆ, 1 ಮಾಡಿದ್ರೆ ದಪ್ಪ ಆಗುತ್ತೆ ಅನ್ನೋದು 50-60 ಗ್ರಾಮ್ ಬರ್ತದೆ. ಆ ತುಂಡುಗಳನ್ನೇ ನೀವು ಬಳಕೆ ಮಾಡ್ತೀವಿ. ಎಷ್ಟು ತಿಂಗಳಲ್ಲಿ ಬರುತ್ತೆ ಬೆಳೆ ನಿಮಗೆ ಕೈಗೆ? ನೀವು ಮಾರ್ಕೆಟ್ ಶುಂಠಿ ಉಪ್ಪಿನಕಾಯಿಗೆಲ್ಲ 6-7 ತಿಂಗಳಿಗೆ ಕೀಳ್ಬೋದು. ಮಾಮೂಲಿ ಶುಂಠಿ ಆದರೆ ಬಿತ್ತನೆಗೆ, ಇನ್ನು ಮಾಮೂಲಿ ಮಾರ್ಕೆಟ್ಗಾದರೆ ವಾಷಿಂಗೆಲ್ಲ 9-11 ತಿಂಗಳು. ಏನು ಇಳುವರಿ ಬಂದಿತ್ತು ನಿಮಗೆ ಅದು ಖುಷಿ ಕೊಟ್ಟಿದೆ ಅವರೇ? ಪರವಾಗಿಲ್ಲ, ಏನು ನಾನು ಮಾಡಿದ ಖರ್ಚು ಅವಾಗಲೇ ನನಗೆ 150 ಚೀಲದಲ್ಲೇ ಬಂತು. ಬಂತು, ಇನ್ನೇನು ಬರೋದಲ್ಲ, ಇನ್ನೇನಿದ್ರು ಲಾಭ. ಹೊಗೆ ಸೊಪ್ಪು ಬಿಟ್ಟು ಶುಂಠಿ ಮಾಡಿದ್ದು ನಿಮಗೆ ಒಳ್ಳೇದು ಅನ್ನಿಸ್ತಾ ಇದೆ? ಒಳ್ಳೇದು ಅನ್ನೋದಕ್ಕಿಂತ ನನಗೆ ಲೇಬರ್ ಪ್ರಾಬ್ಲಮ್ ಇಲ್ಲ. ಇದು 50 ಕಳೆ ಕೀಳಿಸ್ಬೇಕು, 50 ಮಣ್ಣು ಹಾಕ್ಬೇಕು ಅನ್ನೋದು ಒಂದು 4 ದಿನ ಲೇಟ್ ಆದರೂ ನಡೆಯುತ್ತೆ. ಹೊಗೆ ಸೊಪ್ಪು ಇವತ್ತು ಹಣ್ಣಾಗಬೇಕು ಅಂದರೆ ನಾಳೆನೇ ಮುರಿಬೇಕು, ಅದೇ ಟೈಮ್ಗೆ ಆಗ್ಬೇಕು. 2 ದಿನ ಲೇಟ್ ಆಗಿದ್ರು ಎಲೆ ಒಣಗಿ ವೇಸ್ಟ್ ಆಗೋಗುತ್ತೆ. ಇದಕ್ಕೆ ಒಂದಿನ ಲೇಟ್ ಆದರೂ ಕಳೆ ಕೀಳಿಸ್ಬೋದು, ಒಂದಿನ ಲೇಟ್ ಆದರೂ ಮಣ್ಣು ಹಾಕಿಸ್ಕೋಬೋದು. ಹಂಗಾಗಿ ಒಬ್ಬರೇ ಮಾಡೋದ್ರಿಂದ ಇದು ನಿಮಗೆ ಅನುಕೂಲ ಅಂತ ಅನಿಸ್ತಾ ಇದೆ? ಇವಾಗ ಹೊಗೆ ಸೊಪ್ಪು ಬಿಟ್ಮೇಲೆ ಇಲಾಖೆ ಹಸು ಎಲ್ಲ ಆರಾಮಾಗಿ ಸಾಕೋಬಹುದು. ಎಷ್ಟಿದೆ? 3 ಇಲಾಖೆ ಹಸುಗಳಿದೆಯಾ? ಒಂದು ಜೊತೆ ಇಲಾಖೆ ಎತ್ತಲ್ಲ, ನಾಟಿ ಎತ್ತೇನೆ ಒಂದ್ ಜೊತೆ ಉಳ್ಮೆಗೆ. 3 ಇಲಾಖೆ ಹಸುಗಳಿದೆ. ಹಾಲು ಎಷ್ಟು ಉತ್ಪಾದನೆ ಆಗುತ್ತೆ? ಒನ್ ಟೈಮ್ಗೆ 11-12 ಲೀಟರ್ ಡೈರಿ ಹಾಕ್ತೀರಿ. ಸಾಕಷ್ಟು ಅದರಿಂದ ಆದಾಯ ಸಿಗುತ್ತೆ ನಿಮಗೆ? ನಮ್ಗೆ ಮನೆ ಖರ್ಚಿಗೆ ಏನು ತೊಂದರೆ ಇಲ್ಲ. ಮೇವಿಗೂ ಏನಾದ್ರು ಬೆಳೆ ಬೆಳ್ಕೋತೀರಾ? ಮೇವಿಗೆ ಮಾಮೂಲಿ ಗದ್ದೆ ಮಾಡ್ತೀವಿ, ಇಲ್ಲಿ ರಾಗಿ ಜೋಳ ಎಲ್ಲ ಬೆಳಿತೀವಲ್ಲ, ರಾಗಿ ಹುಲ್ಲು ಇದರದು ಜೋಳ ಸಿಪ್ಪೆ ಎಲ್ಲ, ಮುಸ್ಕಿನ ಜೋಳ ಸಿಪ್ಪೆ ಎಲ್ಲ ಯೂಸ್ ಮಾಡ್ತೀವಿ. ಅದು ಮೇವಿಗೂ ಆಗುತ್ತೆ? ಮೇವು ಆಗುತ್ತೆ. ಇನ್ನು ಭತ್ತ ಯಾವ ತಳಿ ಭತ್ತ ಬೆಳಿತೀರಿ, ಅದಕ್ಕೆ ಹೇಗೆ ಬೇಸಾಯ ಕ್ರಮಗಳು ನಿಮ್ದು? ನಾನು ಈ ವರ್ಷ ವಿಎನ್ಆರ್ ಅಂತ ಹಾಕಿದೆ, ಹೋದ ವರ್ಷ ಕೃಷಿ ಅಂತ. ಅಂದ್ರೆ ಇವಾಗ ನಮ್ಗೇನಾಗಿದೆ ಅಂದ್ರೆ ಹುಣಸೂರು ಕಟ್ಟೆಮಾಡಿ ನಾಲೆಯಿಂದ ನೀರು ಬರೋದು ಲಕ್ಷ್ಮಣ ತೀರ್ಥ ನದಿಯಿಂದ. ಅದೇನಾದ್ರೂ ಹೊಳೆ ಲೇಟ್ ಆಗಿ ಕಾಲುವೆ ನೀರು ಲೇಟ್ ಆದ್ರೆ 98-100 ದಿನದಲ್ಲಿ ಬರುವಂತ ಸಣ್ಣ ಭತ್ತಗಳು ಹಾಕ್ತೀವಿ. ಏನಾದರೂ ಜಲ್ದಿ ಮಳೆ ಆಗಿ ಹೊಳೆ ನೀರು ಸಪ್ಲೈ ಆದ್ರೆ ದಪ್ಪತ್ತ ಹಾಕ್ತೀವಿ. ನಾವು 1-10 ಕ್ವಿಂಟಾಲ್ ಅಷ್ಟೇ ಮನೆಗೆ ಯೂಸ್ ಮಾಡೋದು, ಮಾರೋ ಉದ್ದೇಶ ಇರೋದ್ರಿಂದ ದಪ್ಪತ್ತಾನೆ ಹಾಕ್ತೀವಿ. ಜಲ್ದಿ ಮಳೆ ಬಂದು ನೀರು ಸಪ್ಲೈ ಆದ್ರೆ ಇಲ್ಲಾಂದ್ರೆ ಸಣ್ಣ ಭತ್ತ ಹಾಕ್ತಿವಿ, ಒಂದು 98 100 ದಿನಕ್ಕೆ ಬಂದ್ಬಿಡುತ್ತೆ. ಅದೇನು ಜಾಸ್ತಿ ಮಾರಾಟಕ್ಕೆ ಏನು ಉದ್ದೇಶ ಇರಲ್ಲ, ಊಟಕ್ಕೆ ಉಪಯೋಗಿಸ್ತೀವಿ. ಮಾರಾಡಬಹುದು, ನಾವು ಎಷ್ಟು ಬೇಕಷ್ಟು ಮಡಿಕೊಂಡು ಮಾರಾಟ ಮಾಡ್ತೀವಿ. ಅದಕ್ಕೆ ಬೇಕಾದ ಗೊಬ್ಬರಗಳು, ರಾಸಾಯನಿಕ ಗೊಬ್ಬರ, ಈ ಕೊಟ್ಟಿಗೆ ಗೊಬ್ಬರ ಬಳಕೆ ಮಾಡ್ತೀರಾ ಹೆಂಗೆ? ಇಲ್ಲ, ಅಲ್ಲಿ ಗದ್ದೆ ಇರೋದು ನಮ್ದು ಒಂದು 4-5 ಕಿಲೋಮೀಟರ್ ದೂರ. ಇನ್ನು ಇಲ್ಲಿ ಜಮೀನು 4.5 ಎಕರೆ ಇರೋದ್ರಿಂದ ಬೆನ್ನಿನ ಗೊಬ್ಬರ ಎಲ್ಲ ಇಲ್ಲಿ ಯೂಸ್ ಮಾಡೋದ್ರಿಂದ ಗದ್ದೆಗೆ ಮಾತ್ರ ಗೌರ್ಮೆಂಟ್ ಗೊಬ್ಬರ ಯೂಸ್ ಮಾಡ್ತೀವಿ. ಅಲ್ಲೇನು ಹಸಿರೆಲೆ ಗೊಬ್ಬರ ಆ ಥರ ಏನು ಮಾಡ್ಕೊಳಲ್ಲ? ಅಲ್ಲೇನಾಗುತ್ತೆ ಅಂದರೆ 4-5 ಕಿಲೋಮೀಟರ್ ದೂರ ಇರೋದ್ರಿಂದ ನಾವು ಹೋಗಿ ಹಾಕಿದ್ರು ಬೇರೆಯವರು ದನ ಕುರಿ ಆಡು ಬುಟ್ಟಿ ಮೇಯಿಸ್ಕೊಬಿಡ್ತಾರೆ, ಅದೇನು ಇದಾಗೋದಿಲ್ಲ, ಪ್ರಯೋಜನಕ್ಕಾಗಲ್ಲ. ಹಂಗಾಗಿ ಅನಿವಾರ್ಯವಾಗಿ ನಾವು 1 ವರ್ಷ ಒಂದೇ ಬೆಳೆ ಬೆಳೆಯೋದ್ರಿಂದ ಫಲವತ್ತತೆಗೇನು ತೊಂದರೆ ಇರೋದಿಲ್ಲ. 2-3 ಬೆಳೆ ಬೆಳೆದಾಗ ಫಲವತ್ತತೆ ಕೊಡಲೇಬೇಕಾಗುತ್ತೆ. ಒಂದೇ ಬೆಳೆ ಬೆಳೆಯೋದ್ರಿಂದ ದನ ಕರ ಮೇದಿ ಒಂದು ಸ್ವಲ್ಪ ಪಿಕ್ಕೆ ದನ ಇದೆಲ್ಲ ಬೀಳ್ತಾ ಇರುತ್ತಲ್ಲ, ಏನಷ್ಟು ಇದಾಗೋದಿಲ್ಲ. ನಿರಂತರ ನಿಮ್ಗೆ ತೃಪ್ತಿ ಇದೆ ಸಾಕು ಅಂತ? ಒಂದೇ ಬೆಳೆ ಬೆಳೆಯೋದ್ರಿಂದ ಆರಾಮಾಗಿ ಇಳುವರಿ ಬರುತ್ತೆ. ತರಕಾರಿ ಏನ್ ಬೆಳೆಯಕ್ ಹೋಗಲ್ಲ ನೀವು? ತರಕಾರಿ ಬೆಳೀತಾ ಇದೆ, ಮೊದಲು ಸ್ವಲ್ಪ ಮಧ್ಯ ಹೊಗೆ ಸೊಪ್ಪು ಅದು ಇದು ಅಂತ ಸ್ಟಾರ್ಟ್ ಮಾಡೋದಲ್ಲ, ಆ ಟೈಮಲ್ಲಿ ಒಬ್ಬನೇ ಇರೋದ್ರಿಂದ ಇವಾಗ ಔಷಧಿ ಮಾರ್ಕೆಟ್ ಇನ್ನು ನೀರು ಹಾಯಿಸೋದು ಎಲ್ಲ ಒಬ್ಬನೇ ಮಾಡೋಕ್ಕಾಗೋದಿಲ್ಲ ಅಂತ ತರಕಾರಿ ಮಾಡ್ತಾ ಇದ್ದಾರೆ. ಶುಂಠಿಯಲ್ಲಿ ಬೆಳೆ ಚೆನ್ನಾಗಿ ಬರಬೇಕಾದ್ರೆ ಯಾವ ಅಂಶಗಳ ಕಡೆ ನಾವು ಗಮನ ವಹಿಸಬೇಕು? ಶುಂಠಿ ನೆಟ್ಮೇಲೆ ಕ್ಲೀನಾಗಿ ನೀರು ಮೇಂಟೆನೆನ್ಸ್ ಮಾಡಬೇಕು, ಜೊತೆಲಿ ನಾವು ಈ ಮೊಳಕೆ ಬಂದಮೇಲೆ ಕ್ಲೀನಾಗಿ ಕಳೆ ಕೀಳಿಸಿ ಕ್ಲೀನಾಗಿ ಮಡಿಕೊಂಡು ಆಮೇಲೆ ಒಂದು 10-15-20 ದಿನದ ಒಳಗಡೆ ಒಂದೊಂದು ಮೆಡಿಸಿನ್ ಕೊಡ್ತಾ ಇದ್ರೆ. ಮೆಡಿಸಿನ್ ಯಾತಕ್ಕೆ ಕೊಡೋದು? ಅದು ಆರ್ಗ್ಯಾನಿಕ್ ಎಲ್ಲ ನಿಮ್ಗೆ ರೋಗ ಕಂಟ್ರೋಲ್ ಆಗೋಕೆ ಇಂಪ್ರೂವ್ಮೆಂಟ್ಗೆ ನೀವು ಪೈಥಾನ್ ಒಂದು ಮಾಮೂಲಿ ರಾಸಾಯನಿಕ ಹಾಕೋಬೇಕಾಗುತ್ತೆ, ಹಾಕೊಳ್ಳೇಬೇಕು. ಇಲ್ಲ ಅಂದ್ರೆ ಶುಂಠಿ ಕಡ್ಡಿಯಿಂದ ಕಾಂಡ ಕಿಳಿದು ಶುಂಠಿ ತಿನ್ನಕ್ ಸ್ಟಾರ್ಟ್ ಮಾಡ್ಬಿಡ್ತೇವೆ. ಕೀಟಗಳ ನಿಯಂತ್ರಣಕ್ಕೆ ಅಂದ್ರೆ ಇವಾಗ ಆರ್ಗ್ಯಾನಿಕ್ ಅಂತ ಈ ಬೇವಿನ ಸೊಪ್ಪು ಅದು ಇದು ಬರ್ತಾ ಇದೆ, ಇವಾಗ ಅರ್ಜೆಂಟ್ ಅಲ್ಲಿ ಮಾಡಕ್ ಆಯ್ತಾ ಇಲ್ಲ ನಂಗೆ ಒಬ್ಬ ಇರೋದ್ರಿಂದ ನೋಡೋಣ ಮುಂದೆ. ಈಗ ನೀವೇನು ಒಬ್ಬರೇ ಅಂದ್ರೆ ಯಾರು ಸಹಾಯಕ್ಕೆ ಇಲ್ವಾ ಅಥವಾ ನೀವು ತಗೊಳಲ್ವಾ ಹಿಂಗೆ? ಇವಾಗ 3 ಜನ ತಂಗಿರ್ದು ಮದುವೆ ಮಾಡಿದ್ದೀನಿ, ಇವಾಗ ಒಬ್ಬನೇ ಇರೋದು. ಇನ್ನು ಮಾಮೂಲಿ ಕೆಲಸ ಇದ್ದಾಗ ಲೇಬರ್ ಯೂಸ್ ಮಾಡ್ಕೋತೀವಿ, ಇಲ್ಲಾಂದ್ರೆ ಮಾಮೂಲಿ. ಲಾಭದಲ್ಲೇ ಇದ್ರ ನಷ್ಟದಲ್ಲೇ ಇದ್ರ ಕೃಷಿಯಲ್ಲಿ ಅದನ್ನ ಹೇಳಿ. ನಂಗೇನ್ ಪ್ರಾಬ್ಲಮ್ ಇಲ್ಲ, ಲಾಭದಲ್ಲೇ ಇದ್ರ ನಂಗೇನಂತ ಯಾವ ಸಾಲನೂ ಇರ್ಲಿಲ್ಲ. ಏನಿಲ್ಲ, ಯಂತ್ರೋಪಕರಣಗಳನ್ನ ನೀವು ಬಳಕೆ ಮಾಡ್ತೀರಿ? ಯಂತ್ರೋಪಕರಣ ಏನಿಲ್ಲ, ನಮ್ದು ಹಸುಗಳಲ್ಲೇ ಉಳುಮೆ ಮಾಡೋದು, ಬೇಕಾದ್ರೆ ಟ್ರ್ಯಾಕ್ಟ್ರು ಬಾಡಿಗೆ ತಗೊಂಡು ಮಾಡ್ಕೊತೀವಿ. ಈ ತ್ಯಾಜ್ಯಗಳು ಅವುಗಳನ್ನೆಲ್ಲ ಹೆಂಗ್ ನಿರ್ವಹಣೆ ಮಾಡ್ತೀರಿ? ಉಳಿಕೆ ಬರುತ್ತಲ್ಲ ಯಾವ್ದು, ಜೋಳದಲ್ಲಾಗ್ಲಿ ರಾಗಿಲಾಗ್ಲಿ ಅವೆಲ್ಲ ಅದೆಲ್ಲ ಮಳೆಯಲ್ಲಿ ಸಿಕ್ಕಿಲ್ಲ ಅಂದ್ರೆ ಕ್ಲೀನಾಗಿ ಮೇಲೆ ಹಾಕಿ ದನಗಳಿಗೆ ಯೂಸ್ ಮಾಡ್ತೀವಿ, ಇಲ್ಲಾಂದ್ರೆ ಮಳೆಯಲ್ಲಿ ಏನಾದ್ರು ನೆನಿತು ಅಂದ್ರೆ ರೋಟರ್ವೇಟರ್ ಹಾಕಿಸ್ಬಿಟ್ಟು ಕಂಪೋಸ್ಟ್ ಮಾಡ್ಬಿಡ್ತೀವಿ. ಅಲಸಂದೆ ರಾಗಿ ಅವೆಲ್ಲ ಏನು ನಿಮಗೆ ಇಳುವರಿ ಬಗ್ಗೆ ಏನು ತುಂಬ ಏನು ಗಮನ ಇಲ್ಲ, ಸುಮ್ಮನೆ ಏನೋ ಬೆಳಿಬೇಕು ಬೆಳಿತೀರಾ? ಇಳುವರಿ ಬಗ್ಗೆ ಗಮನ ಇಲ್ಲ ಅನ್ನೋದಕ್ಕಿಂತ ಇವಾಗ ಜೋಳ ಹಾಕ್ತೀವಿ, ಒಂದು 4-5 ತಿಂಗಳು ತಗೊಂಡ್ಬಿಡುತ್ತೆ, ಅವಾಗ ಜಲ್ದಿ ಬರುವಂತ ಅಲಸಂದೆ ಅಂತ ಬೆಳೆ ಹಾಕ್ತೀವಿ. ಏನಾದರೂ ಜೋಳ ಹಾಕಿಲ್ಲ ಅಂದ ಬೇರೆ ರಾಗಿ ಅದು ಇದು ಹಾಕ್ತೀವಿ. ಇವಾಗ ಆರಂಭ ರೇಟ್ ಎಲ್ಲ 300-350 ಐತೆ. ರಾಗಿ ಬೆಳೆದ್ರು ಏನು 1 ಎಕರೆಗೆ 10-15 ಕ್ವಿಂಟಲ್ ಬೆಳಿಬೋದು. ಇವಾಗ ನಿಮ್ಮ ತಂದೆ ಕಾಲದಲ್ಲಿ ಬೆಳೆಸಿದ್ದಕ್ಕೂ ಈಗ ನೀವು ಬೆಳೆಸಿರೋದಕ್ಕೂ ಹೆಚ್ಚಿಗೆ ಬೆಳೆಯೋದಕ್ಕೆ ಸಾಧ್ಯ ಆಗ್ತಿದ್ಯಾ? ಅವಾಗ ಅಂತ ಇಳುವರಿ ಬರ್ತಾ ಇರಲಿಲ್ಲ. ಇನ್ನು ಇವಾಗ ನೀರಾವರಿ ವ್ಯವಸ್ಥೆ ಬೋರ್ ಅದು ಇದು ಇದೆ ಅಲ್ಲ, ಈ ರಾಗಿಗೆ ಹೆಂಗೆ ಅದಕ್ಕೂ ನೀರಾವರಿ ವ್ಯವಸ್ಥೆ ಇದೆಯಾ? ಇವಾಗ ಬೋರ್ ಇದೆಯಲ್ಲ, ಮಳೆ ಅಕಾಲಿಕ ಮಳೆ ಆದಾಗ ನೀರು ಕೊಟ್ಕೋಬಹುದು ರಾಗಿಗೆಲ್ಲ. ಎಷ್ಟು ಇಳುವರಿ ಬಂದಿತ್ತು? ನಾನು 3 ವರ್ಷ ರಾಗಿ ಹಾಕಿದಾಗ 4 ಎಕರೆಗೆ 40 ಕ್ವಿಂಟಲ್ ಆಗಿತ್ತು. ಆರ್ ಎಮ್ ಸಿಗೆ 36 ಕ್ವಿಂಟಲ್ ಬಿಟ್ಟು ಮನೆಗೆ ಒಂದು 4 ಕ್ವಿಂಟಲ್ ಮಡಿಕೊಂಡೆ. ಈ ಸಲ ರೇಟ್ ಜಾಸ್ತಿ ಆಗಿದೆ. ಈ ಸಲ ಜಾಸ್ತಿ ಆಗಿದೆ. ಇನ್ನು ಈ ವರ್ಷ ಏನು ಜಾಸ್ತಿ ಹಾಕಿಲ್ಲ ನಾನು, ಶುಂಠಿ 1-1.5 ಎಕರೆ ಮಾಡಿರೋದ್ರಿಂದ 1.5 ಎಕರೆ ರಾಗಿ ಹಾಕಿದ್ದೀನಿ ಅಷ್ಟೇ, 10-12 ಕ್ವಿಂಟಲ್ ಆಗ್ಬೋದು. ನಿಮ್ಮ ತೋಟಗಾರಿಕೆ ಬೆಳೆಗಳೇನಿಲ್ಲ? ತೆಂಗು ನಡೆಸೋಣ ಅಂತಿದ್ದೀನಿ ಇವಾಗ ಹೊಗೆ ಸೊಪ್ಪು ಬಿಟ್ಟ ಮೇಲೆ. ಹಣ್ಣಿನ ಮರಗಳು ಯಾವುದು ಅದನ್ನು ಹಾಕಿಲ್ಲ? ನನ್ಗೆ ಹಣ್ಣಿನ ಮರಗಳಿಗಿಂತ 60 ಅಡಿ ಡಿಸ್ಟೆನ್ಸ್ ಅಲ್ಲಿ ತೆಂಗಿನ ಮರ ಹಾಕೊಂಡು ಒಳಗಡೆ ಮೀನು ಬೆಳೆಸ್ಕೊಂಡು ಈ ಕುರಿ ಮೇಕೆ ಫಾರಮ್ ಬಾಯ್ಲರ್ ಫಾರ್ಮ್ ಮಾಡೋ ಉದ್ದೇಶ ಇದೆ. ಹೋದ ವರ್ಷ ನನ್ನ ತಂಗಿ ಮದುವೆ ಮಾಡಿದ್ರಿಂದ ಈ ವರ್ಷ ನಂಗೆ ಏನ್ ಪ್ರಾಬ್ಲಮ್ ಇಲ್ಲ, ಬ್ಯಾಂಕ್ ಅಲ್ಲಿ ಲೋನ್ ಗಿಂತ ತಗೊಳ್ಳೋಣ ಅಂತಿದ್ದೀನಿ ನೋಡೋದು. ಮನೇಲಿ ಎಷ್ಟು ಜನ ಇದ್ದೀರಿ ನೀವು? ಇವಾಗ ನಾನು ಒಬ್ಬನೇ ಇರೋದು, ನನ್ನ ತಂಗಿ ಒಬ್ಬ ಇವಾಗ ಒಂದೇ ಊರ್ ಮಾಡಿರೋದ್ರಿಂದ ಅವಳು ಅಡುಗೆ ಮಾಡ್ಕೊಂಡಿದ್ದಾರೆ. ಈ ವರ್ಷ ನೋಡೋಣ, ಅಲಿವೇಶನ್ ಏನಾದ್ರು ಮಾಡ್ತಿದ್ರೆ ಪೋಲ್ಟ್ರಿ ಫಾರ್ಮ್ ಮಾಡೋಣ ಅಂತಿದ್ದೀನಿ. ಅದ್ ನಿಮ್ ಉದ್ದೇಶ ಇದೆ. ಈಗ ನಿಮ್ ಮಾತನ್ನ ಬೇರೆ ಯಾರೋ ಒಂದಿಷ್ಟು ಕೃಷಿಕರು ಕೇಳ್ತಾ ಇರ್ತಾರೆ, ಗಿರೀಶರ ಕದಮವರ ಹಂಗೆ ನಾವು ಸ್ವಲ್ಪ ಧೈರ್ಯ ತಗೊಂಡು. ನಾನು ಇಷ್ಟು ವರ್ಷ ಧೈರ್ಯ ಇದ್ರು ಮನ್ಸು ಮಾಡಿರ್ಲಿಲ್ಲ, ಇವಾಗ ತಂಗಿರ್ ಮದುವೆಗೆಲ್ಲ ಸಾಲ ಸೋಲ ಮಾಡಿ ಸುಮ್ಮನೆ ಆರ್ಥಿಕವಾಗಿ ನಷ್ಟ ಅನ್ಭವಿಸ್ಬೇಕಾಗತ್ತೆ ಅಂತ. ಇವಾಗ ತಂಗಿರ್ ಮದುವೆ ಎಲ್ಲ ಮುಗೀತಲ್ಲ, ಇವಾಗ ಅಲಿವೇಶನ್ ಒಂದು ಸ್ವಂತ ನನ್ನ ಖರ್ಚಲ್ಲಿ ಮಾಡಿಸ್ಕೊಂಡು ಒಂದು 5-6 ಲಕ್ಷ ಲೋನ್ ತಗೊಂಡು ಒಂದು 5-8 ಸಾವಿರದ ಒಂದು ಪೋಲ್ಟ್ರಿ ಫಾರ್ಮ್ ಮಾಡೋಣ ಅಂತ ಇದ್ದೀನಿ. ಒಂದು ಆಸೆ ಇದೆ. ಇವಾಗ ಯಾವುದೇ ಬ್ಯಾಂಕಲ್ಲಾದರೂ ಅಲಿವೇಶನ್ ಆಗಲೇಬೇಕು ಲೋನ್ ಕೇಳೋಕ್ಕೆ, ಅಲಿವೇಶನ್ ಒಂದು ಮಾಡಿಸೋಣ ಅಂತ ನೋಡೋದು ಒಂದು ಉದ್ದೇಶ ಇದೆ. ನಿಮ್ಮ ಮಾತನ್ನು ಕೇಳ್ತಂತವರು ನಿಮ್ಮ ಜೊತೆ ನಾವು ಒಂದಿಷ್ಟು ಅವ್ರ ಜೊತೆ ಮಾತಾಡಬೇಕು ಅಂತ ಆಸೆ ಪಡ್ತಿರ್ಬೋದು. ಹಂಗಾಗಿ ನಿಮ್ಮ ದೂರವಾಣಿ ಸಂಖ್ಯೆನ 3 ಸಾರಿ ವಿಧಾನವಾಗಿ ಕನ್ನಡದಲ್ಲಿ ಹೇಳ್ಬಿಡಿ ಗಿರೀಶ್. 7-6, 7-6, 5-8, 2-8, 2-4 7-6, 7-6, 5-8, 2-8, 2-4 7-6, 7-6, 5-8, 2-8, 2-4 ಈಗ ಆಗೋದಿಲ್ಲ ಒಳ್ಳೇದಕ್ಕೆ ಅಂತಾರಲ್ಲ ಹಂಗೆ, ಹೊಗೆ ಸೊಪ್ಪು ನೀವು ಬಿಟ್ಟಿದ್ದು ಒಳ್ಳೇದಾಯ್ತು, ಶುಂಠಿನಲ್ಲೂ ನಿಮ್ಗೊಂದು ಯಶಸ್ಸು ಸಿಗ್ತಾ ಇದೆ. ಇನ್ನು ಯಾವ್ಯಾವ ಬೆಳೆಗಳ ಬಗ್ಗೆ ನಿಮ್ಗೆ ತುಂಬ ಆಸಕ್ತಿ ಇದೆ? ನನಗೆ ಬೆಳೆಗಿಂತ ಪೋಲ್ಟ್ರಿ ಫಾರಮು, ಹಸು ಸಾಕಾಣಿಕೆ, ಕುರಿ ಸಾಕಾಣಿಕೆ ಆ ಥರ ಮಾಡ್ಬೇಕಂತಿದ್ದೀನಿ. ಒಟ್ಟಿನಲ್ಲಿ ಇರೋ ಜಮೀನಿಗೆ ತೆಂಗಿನ ಮರ ನಾಟಿ ಮಾಡಿ ಒಳಗಡೆ ಹಸು ಕೆಲಸ ಎಲ್ಲ ಯಾರು ಮಾಡ್ತಾರೆ? ಮತ್ತೆ ನಾನೇ ಮಾಡೋದು, ಹಾಲು ಕರೆದು ಡೈರಿ ಹಾಕೋದು ಎಲ್ಲ ನೀವೇ ಮಾಡ್ತೀವಿ. ದಿನದ ಬಹುತೇಕ ಅವಧಿ ಆದರೆ ನಿಮ್ಮ ಕೃಷಿ ಭೂಮಿಯಲ್ಲೇ ಇರ್ತೀರಿ ಒಂದಲ್ಲ ಒಂದು ಚಟುವಟಿಕೆ. ಏನು ಹಾಲು ಎಲ್ಲ 1 ಗಂಟೆ ಸಾಕು, ಒಂದು 5-5:30 6-6:30 ಕ್ಲಿಯರ್ ಆಗುತ್ತೆ, ಆಮೇಲೆ ಜಮೀನ್ ಕೆಲಸ ಮಾಡ್ಕೋ. ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಎಲ್ಲ ನೀವೇ ಉಪಯೋಗಿಸ್ತೀರಿ? ಹಾಂ, ಕೊಟ್ಟಿಗೆ ಗೊಬ್ಬರ ನಾವು ಬೇರೆ ಕಡೆಯಿಂದ ತಗೋತೀವಿ. ಇನ್ನು ಬೇರೆ ಕಡೆ ತಗೋಬೇಕಾಗತ್ತಾ? ಹ್ಞೂ, ನಮಗೆ ಒಂದು ವರ್ಷಕ್ಕೆ ಒಂದು 10-15 ಟ್ರ್ಯಾಕ್ಟರ್ ಬೇಕಾಗತ್ತೆ, ನಮ್ದು ಒಂದು 5-6 ಟ್ರ್ಯಾಕ್ಟರ್ ಆಗುತ್ತೆ, ಒಂದು 7-8 ಟ್ರ್ಯಾಕ್ಟರ್ ತಗೋತೀವಿ. ಈಗ ಅದೇ ಪ್ರದೇಶದಲ್ಲಿ ಮತ್ತೆ ಮತ್ತೆ ಶುಂಠಿ ಬೆಳೀತಾ ಇದ್ರೆ? ಅದೇ ಪ್ರದೇಶದಲ್ಲಿ ಬೆಳೀತಾ ಇಲ್ಲ, ನಾನು ವರ್ಷಕ್ಕೆ ಮಿನಿಮಮ್ 1.5-1.75 ಎಕರೆ ಅವರೇಜ್ ಮಾಡಿದ್ದೀನಿ. 3 ವರ್ಷದ ಮೇಲೆ ಅದೇ ಜಮೀನ್ ಹಾಕೋಣ ಅಂತ ಇದ್ದೀನಿ. ಅಂದ್ರೆ ಸಾವಯವ ಗೊಬ್ಬರ ಯಥೇಚ್ಛವಾಗಿ ಯೂಸ್ ಮಾಡೋದ್ರಿಂದ 3 ವರ್ಷದ ಮೇಲೆ ಬೆಳೆ ಹಾಕೋಣ ಅಂತಿದ್ದೀನಿ. ಇನ್ನೂ ಹಾಕಿಲ್ಲ, ಮೊದಲನೇ ಟ್ರಿಪ್ ಹಾಕಿರೋ ಶುಂಠಿ ಜಮೀನಿಗೆ, ಆ ಥರ ಮಾಡೋಣ ಅಂತಿದ್ದೀನಿ. 3 ವರ್ಷಕ್ಕೊಂದ್ಸಲ ರಿಪೀಟ್ ಮಾಡ್ಬೋದಲ್ಲ, 1.5-1.75 ಎಕರೆ ಜಮೀನಲ್ಲಿ ಬೆಳೆದ್ರೆ. ಆ ಥರ ಉದ್ದೇಶ ಇಟ್ಕೊಂಡಿದ್ದೆ. ಇನ್ನು ಈ ವಿಶ್ವವಿದ್ಯಾನಿಲಯಗಳು, ತರಬೇತಿ ಕೇಂದ್ರಗಳು ಅಲ್ಲೆಲ್ಲ ಹೋಗಿ ಏನಾದರೂ ಶುಂಠಿ ಕೃಷಿ ಬಗ್ಗೆ ಆ ಥರ ಏನು ನನಗೆ ಇದಿಲ್ಲ. ಯಾವುದಾದ್ರು ನ್ಯೂಸ್ ಪೇಪರ್ದು ಇಲ್ಲ ಅಂದರೆ ಯೂಟ್ಯೂಬ್ ಅದು ಇದು ಏನಾದರೂ ನೋಡಿ ಏನಾದ್ರು ಮೆಸೇಜ್ ಒಳ್ಳೆ ಮೆಸೇಜ್ ಗೊತ್ತಾದರೆ ಅದು ಮಾತ್ರ ಫಾಲೋ ಅಪ್ ಮಾಡಿ. ಆ ಥರ ಮಾಡಿದ್ದು ಉಂಟಾ? ಹಾಂ, ಮಾಡಿದ್ದೀನಿ ನಾನು. ಆದರೆ ಏನು ಮಾಡಿದ್ವಿ ಅದರೊಂದು ಹೇಳಿ. ಇವಾಗ ನಮ್ಮದು ರೋಡ್ ಸೈಡ್ ಜಮೀನು ಇರೋದ್ರಿಂದ ಅವ್ರು ಯಾವುದೇ ಔಷಧಿ ಕಂಪ್ನಿಯವರಾಗಲಿ ಏನೇ ಆಗಲಿ ಬಂದು ಒಂದೊಂದು ಸಜೆಷನ್ ಕೊಡ್ತಾರೆ. ಒಬ್ಬರು ಹೇಳ್ತಾರೆ ಶುಂಠಿ ಯಾವಾಗ್ಲೂ ತಕ್ಷಣ ಕಿತ್ತಿ ತಕ್ಷಣ ಔಷಧಿಗೆ ಹಾಕ್ಬಾರ್ದು, ಒಂದು 10-12 ದಿನ ಡ್ರೈ ಆಗಬೇಕು ಅಂತ. ಆ ಥರ ಒಂದೊಂದು ನಾನು ಫಾಲೋ ಮಾಡ್ತೀನಿ. ಇನ್ನು ನೆಡುವಾಗ ಔಷಧಿಗೆ ಹಾಕಿದ್ಮೇಲೆ ಒಂದು 15-20 ದಿನ ಬುಟ್ಟಿ ನಾಟಿ ಮಾಡಬೇಕು ಮೊಳಕೆ ನೋಡಿಕೊಂಡು ಅಂತ, ಅದೆಲ್ಲ ಬೇರೆಯವರಿಂದ ತಿಳ್ಕೊಂಡೆ ನಾನು ಮಾಡ್ತಾ ಇರೋದು. ಈ ಥರ ಕೇಳಿ ತಿಳ್ಕೊಂಡು ಒಂದಿಷ್ಟು ಅನುಭವ ನೀವು ಪಡ್ಕೊಂಡಿದ್ದೀರಿ, ಒಂದಿಷ್ಟು ಯಶಸ್ವಿನೂ ಆಗಿದೆ, ಒಳ್ಳೆ ಇಳುವರಿ ಬಂದಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಿಮಗೆ ಬೇಕಾಗಿರುವಂತಹ ಬಿತ್ತನೆಗೆ ನೀವು ಸಿದ್ಧ ಮಾಡ್ಕೊಂಡಿದ್ದೀರಿ, ಚೆನ್ನಾಗಿ ಬಂದಿದೆ ಅಂತ. ರೋಗ ಮುಕ್ತವಾದಂತಹ ಬೆಳೆ ಅಲ್ವಾ, ಏನು ಕೀಟರೋಗ ಬರಲಿಲ್ಲ ತಾನೆ? ಒಳ್ಳೇದು ಗಿರೀಶ್ರ ಕದಮ್ಮವರೇ, ಏನು ನೀವು ಆಸೆ ಪಡ್ತಾ ಇದೀರೋ ಅದೆಲ್ಲ ನಿಮ್ಮ ಜೀವನದಲ್ಲಿ ಈಡೇರಲಿ ಅಂತ ನಾವು ಆಶಿಸ್ತೀವಿ. ನಮಸ್ಕಾರ. ಇದುವರೆಗೆ ಮಿಶ್ರ ಕೃಷಿಯಲ್ಲಿನ ಅನುಭವ ಕುರಿತು ಹುಣಸೂರು ತಾಲೂಕು ಗಾವಡಗೆರೆ ಹೋಬಳಿ ಹಾಗೂ ಗ್ರಾಮದಲ್ಲಿ ಕೃಷಿ ನಡೆಸುತ್ತಿರುವ ಗಿರೀಶ್ ರಾವ್ ಕದಂ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಎಸ್ ಸುಬ್ರಹ್ಮಣ್ಯ.

ಕಾಂಡ ಕೊರೆಯುವ ಹುಳಕ್ಕೆ ಮೊಟ್ಟೆ ಪರಾವಲಂಬಿ ಟ್ರೈಕೋಗ್ರಾಮ ಉಪಯೋಗಿಸಬಹುದು. ಇದೇ ರೀತಿ ಹತ್ತಿ ಬೆಳೆಯಲ್ಲಿ, ತೆಂಗಿನ ಬೆಳೆಯಲ್ಲಿ, ಹಣ್ಣಿನ ಬೆಳೆಗಳಲ್ಲಿ, ತರಕಾರಿ ಬೆಳೆಗಳಲ್ಲಿ, ಆಲೂಗೆಡ್ಡೆ ಬೆಳೆಯಲ್ಲಿ, ಮೇವು ಬೆಳೆಗಳಲ್ಲಿ ಜೈವಿಕ ನಿಯಂತ್ರಣವನ್ನ ಮಾಡಬಹುದು. ನೀರಿನಲ್ಲಿ ವೃದ್ಧಿಯಾಗುವ ದೈತ್ಯ ತಾವರೆ ಅಂದರೆ ಪಿಶಾಚಿ ತಾವರೆ, ಹಯಾಸಿಂತ್ ಎಂಬ ಕಳೆ ಎಲ್ಲಾ ಜಲಾಶಯಗಳಲ್ಲಿ ಬೆಳೆದು ತುಂಬಾ ತೊಂದರೆ ಕೊಡ್ತಾ ಇದೆ. ವಿದ್ಯುತ್ ಉತ್ಪಾದನೆ, ದೋಣಿ ಓಡಿಸೋದು ಇದರಿಂದ ತುಂಬಾ ತೊಂದರೆ ಆಗುತ್ತೆ. ಈ ಕಳೆಯನ್ನ ನಿಯಂತ್ರಣ ಮಾಡಕ್ಕೆ ನಿಯೋಕೆಟಿನಾ ದುಂಬಿ ಅಥವಾ ಆರ್ಥೋಗ್ಯಾಲೋನ್ ಟೆರೆಬ್ರಿನ್ಶಿಯಾ ಎಂಬ ನುಸಿಯನ್ನು ಯಶಸ್ವಿಯಾಗಿ ಉಪಯೋಗಿಸಲಾಗ್ತಾ ಇದೆ. ಇದೇ ರೀತಿ ಕೇರಳದಲ್ಲಿ ಸ್ಯಾಲ್ಟಿನಿಯಾ ಕಳೆ ಭತ್ತದ ಕೃಷಿಗೆ ತುಂಬಾ ಆತಂಕವಾಗಿತ್ತು. ಇದರ ನಿಯಂತ್ರಣಕ್ಕೆ ಸಿರಟೋಬ್ಯಾಗಸ್ ಸ್ಯಾಲ್ಟಿನಿಯಾ ಎಂಬ ದುಂಬಿಯನ್ನ ಬ್ರೆಜಿಲ್ ದೇಶದಿಂದ ಆಮದು ಮಾಡಿಕೊಂಡು ಪರಿಣಾಮಕಾರಿಯಾಗಿ ಉಪಯೋಗಿಸಲಾಯಿತು. ಮಣ್ಣಿನಲ್ಲಿ ವೃದ್ಧಿಯಾಗಿ ಮನುಷ್ಯರಿಗೆ ಮಾರಕವಾಗಿರುವ ಪಾರ್ಥೇನಿಯಂ ಕಳೆಯನ್ನು ನಿಯಂತ್ರಿಸಲು ಮೆಕ್ಸಿಕೋ ದೇಶದಿಂದ ಆಮದು ಮಾಡಿಕೊಂಡ ಜೈಗೋಗ್ರಾಮ ಬೈಕಲಾರೇಟಾ ಎಂಬ ದುಂಬಿ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಮಳೆ ಚೆನ್ನಾಗಿ ಬೀಳುವ ಪ್ರದೇಶಗಳಲ್ಲಿ ಈ ದುಂಬಿ ಪಾರ್ಥೇನಿಯಂ ಕಳೆಯನ್ನು ಚೆನ್ನಾಗಿ ನಿಯಂತ್ರಣ ಮಾಡುತ್ತೆ. ರೈತರು ವಿಷಕಾರಿ ಕೀಟನಾಶಕಗಳನ್ನ ಬಳಸಿ ಕೀಟ ಪೀಡೆಗಳನ್ನ ನಾಶ ಮಾಡೋದ್ರಿಂದ ನಿಸರ್ಗಕ್ಕೆ ಹಾನಿ ಉಂಟಾಗುತ್ತೆ. ಅದರ ಬದಲು ಜೈವಿಕ ನಿಯಂತ್ರಣ ಪದ್ಧತಿಯನ್ನ ಅಳವಡಿಸಿಕೊಂಡ್ರೆ ಪ್ರಕೃತಿಗೂ ಒಳ್ಳೇದು, ಮನುಷ್ಯರಿಗೂ ಒಳ್ಳೇದು, ಪ್ರಾಣಿ ಪಕ್ಷಿಗಳಿಗೂ ಕೂಡ ಒಳ್ಳೇದು. ಮತ್ತಷ್ಟು ಮಾಹಿತಿಯೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಕೃಷಿ ಲೋಕ ಕೇಳಿದಿರಿ. ಪ್ರಸ್ತುತಿ ಆರ್ ಲೋಕೇಶ್ವರಿ. ಈಗ ಜನಪದ ಗೀತೆ. ಹಾವು ಮೆಟ್ಟಿದರು ಹೂವಾಗಿ ಮಾಡೋನು, ತಾವು ತಟ್ಟಿದರು ತಂಗಾಳಿ ತಂದೋನು. ಹಾವು ಮೆಟ್ಟಿದರು ಹೂವಾಗಿ ಮಾಡೋನು, ತಾವು ತಟ್ಟಿದರು ತಂಗಾಳಿ ತಂದೋನು. ಹಾಲು ಬುಟ್ಟೋರ ಮನೆ ಹಾಲ ಸಾಗರ ಬಾಡಿ, ನೀರು ಬುಟ್ಟೋರ ಮನೆ ನೀರ ಸಾಗರ ಬಾಡಿ, ಹಾಲು ಬುಟ್ಟೋರ ಮನೆ ಹಾಲ ಸಾಗರ ಮಾಡಿ, ನೀರು ಬುಟ್ಟೋರ ಮನೆ ನೀಲ ಸಾಗರ ಮಾಡಿ. ನಾಗಮಲೆ ಕಲ್ಲ ಮೇಲೆ ನಲಿದು ನಾಟ್ಯವಾಡಿದ ಕೆಂಡ ಗಣ್ಣ ಮಾದಪ್ಪ ದುಂಡು ಮೊಗದ ದುಂಡಪ್ಪ. ನಾಗಮಲೆ ಕಲ್ಲ ಮೇಲೆ ನಲಿದು ನಾಟ್ಯವಾಡಿದ ಕೆಂಡ ಗಣ್ಣ ಮಾದಪ್ಪ ದುಂಡು ಮೊಗದ ದುಂಡಪ್ಪ. ಹಾವು ಮೆಟ್ಟಿದರು ಹೂವಾಗಿ ಮಾಡ್ದೋನು, ತಾವು ತಟ್ಟಿದರು ತಂಗಾಳಿ ತಂದೋನು. ಚೆಲ್ಲಿ ಹೊಂಚಿ ಚೆಲ್ಲಾಡೋನು, ಮಿಂಚು ಬಳ್ಳಿ ನಗೆಯ ಚೆಲ್ಲಿ ಹೊಂಚಿ ಚೆಲ್ಲಾಡೋನು. ಸಂಚು ಮಾಡಿ ಮಾಯ ತೋರಿ ಸರಣರನ್ನು ಕಾಯೋನು, ಸಂಚು ಮಾಡಿ ಮಾಯ ತೋರಿ ಸರಣರನ್ನು ಕಾಯೋನು. ಮೆಟ್ಟಿದರು ಹೂವಾಗಿ ಮಾಡ್ದೋನು, ತಾವು ತಟ್ಟಿದರು ತಂಗಾಳಿ ತಂದೋನು.